ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ದ್ರೋಣ ಪರ್ವ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳು. ಭಾಗವತರು ರಾಮಸಾಲ್ಯನ್ ಮಂಗಲ್ಪಾಡಿ. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ: ಮಟ್ಪಾಡಿ ರಾಜಗೋಪಾಲಾಚಾರ್ಯ ವಿರಚಿತ ದ್ರೋಣ ಪರ್ವ. ಭಾಗವತರು ರಾಮಸಾಲ್ಯಾನ್ ಮಂಗಲ್ಪಾಡಿ. ಮದ್ದಳೆ ಜಗದೀಶ ಮಂಗಲ್ಪಾಡಿ. ಚೆಂಡೆ ಕೃಷ್ಣ ಮಂಗಲ್ಪಾಡಿ. ಚಕ್ರತಾಳ ಮಹೇಶ್ ಹೇರೂರು. ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜತ್ತೊಟ್ಟಿ. ಕೇಳಿ ದ್ರೋಣ ಪರ್ವ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿ ಶೋಭಿತ ವ್ಯಾಳದು ಬಂಧನ ಜಸಕ್ಕೆ ಕೋಟಿ ಸದೃಶ ಕಿರಣ ಹದಿನೆಂಟು ದಿನಗಳ ಭಾರತ ಯುದ್ಧದಲ್ಲಿ ಕೌರವ ಸೇನೆಯ ಸೇನಾಧಿಪತಿ ಆಚಾರ್ಯ ಭೀಷ್ಮರು ಪಾರ್ಥನಿಂದ ಶರಮಂಚಕ್ಕೆ ಒರಗಿಸಲ್ಪಟ್ಟಾಗ ಕೌರವ ದುಃಖಿಸುವ ಸಂದರ್ಭ. ಇಂತೆಂದು ಮರುಗುತ್ತ ಅಂತರಂಗದಿಯೇ ಆ ದಿನವೊಂದಕ್ಕೆ 10,000 ಕಿರೀಟಧಾರಿಗಳ ವಿರೋಧಿ ಸೇನೆಯ ಸೇನಾನಿಗಳನ್ನು ಧರೆಗೆ ಉರುಳಿಸುತ್ತೇನೆ ಎಂಬುದಾಗಿ ಹೇಳಿದಂತಹ ಆಚಾರ್ಯ ಭೀಷ್ಮರು ಸರಳ ಮಂಚಕ್ಕೆ ಒರಗಿದಾಗ ಯುದ್ಧದಲ್ಲಿ ಗೆಲ್ಲುವ ದಾರಿ ಕಾಣದೆ ದುಃಖಿಸುವ ಕೌರವನನ್ನು ಗುರುದ್ರೋಣರು ಸಂತೈಸಿ ಮಾತುಗಳನ್ನಾಡುತ್ತಾರೆ. ಪಾಂಡವ ಸೇನೆಯನ್ನು ನಿರ್ನಾಮಗೊಳಿಸುತ್ತೇನೆ ಎಂದು ಹೀಗೆ ಹೇಳುತ್ತಾರೆ. ಯೋಚಿಸುತ್ತಿರಲ್ಲ ಭೂತಳೇಶನ ಕಂಡು ತೆರದಿ ಯೋಚಿಸುತ್ತಿರಲ್ಲ ಭೂತಳೇಶನ ಕಂಡು ಕಲಶ ಜನ ತತ್ಕ್ಷಣ ಬಂದು ನಯನದ ವಾರಿಗಳನ್ನು ರಸಿ ನಯನದ ವಾರಿಗಳನ್ನು ರಸಿ ಕಾತರವ ಬಿಡು ಭೂಪ ಸಮರದೊಳ್ಳಿ ಕಾತರವ ಬಿಡು ಭೂಪ ಸಮರದೊಳ್ ಆತ ತಾಯಿಗಳನ್ನು ನಿಮಿಷದೆಯೇ ಧಾತು ಗೆಡಿಸುವೆನೆಂದು ಧನುಷರಗೊಂಡು ಗರ್ಜಿಸಲು ಧಾತು ಗೆಡಿಸುವೆನೆಂದು ಧನುಷರಗೊಂಡು ಗರ್ಜಿಸಲು ಆಚಾರ್ಯ ದ್ರೋಣರ ಮಾತುಗಳನ್ನು ಕೇಳಿದಂತಹ ಕುರುಪತಿ ತೃಪ್ತನಾಗದೆ ಅವರಲ್ಲಿ ಈ ರೀತಿ ಹೇಳುತ್ತಾನೆ. ಶಸ್ತ್ರ ಪಂಡಿತರೇ ಕೇಳ್ ನಿಮ್ಮ ಸಾಹಸವೆಲ್ಲ ವಾಯಿತು ವ್ಯೂಗ ರಚಿಸಿಯೇ ವ್ಯರ್ಥವಾಯಿತು ವ್ಯೂಗ ರಚಿಸಿಯೇ ಪಾರ್ಥ ಸತ್ಯಕ್ಕೆ ಭೀಮರೊಡಗೂಡಿ ನಮ್ಮಯ ಪಾರ್ಥ ಸತ್ಯಕ್ಕೆ ಭೀಮರೊಡಗೂಡಿ ನಮ್ಮಯ ಸಾರ್ಥವೆಲ್ಲವ ಸೂರೆಗೊಳ್ಳೇ ಶಸ್ತ್ರ ಪಂಡಿತರೇ ಕೇಳ್ ನಿಮ್ಮ ಸಾಹಸವೆಲ್ಲ ವ್ಯರ್ಥವಾಯಿತು ವ್ಯೂಹ ರಚಿಸಿಯೇ ಶಸ್ತ್ರ ಪಂಡಿತರೇ ಗುರುಗಳೇ, ಸಾಹಸದಿಂದ ಚಕ್ರವ್ಯೂಹ ರಚನೆ ಮಾಡಿ ನೀವು ಯುದ್ಧ ಮಾಡಿದರು. ನಮ್ಮ ಸೈನ್ಯವನು ಸೇನಾನಿಗಳು ಇನ್ನಿಲ್ಲವಾದರು. ಪಾಂಡವರ ಮೇಲಿನ ಶಿಷ್ಯ ವಾತ್ಸಲ್ಯ ಹೆಚ್ಚಾದುದೇ ಇದಕ್ಕೆ ಕಾರಣ. ನೀವು ಪಾಂಡವ ಪಕ್ಷಪಾತಿಯಾಗುತ್ತೀರಿ ಎಂಬುದೇ ನನ್ನ ಅನುಮಾನ ಎಂದು ಕೌರವ ಹೇಳಿದಾಗ ಕ್ರೋಧಗೊಂಡು ಗುರುಗಳು ಈ ರೀತಿ ಹೇಳುತ್ತಾರೆ. ದ್ರೋಣ ಸೇನಾಧಿಪತ್ಯದಲ್ಲಿ ಕೌರವ ಸೇನೆ ಯುದ್ಧಕ್ಕೆ ಅಣಿಯಾಗಿದೆ ಎಂಬುದನ್ನು ತಿಳಿದ ಪಾರ್ಥನು ಸೇನೆಯನ್ನು ನೆರಹಿಸಿ ಯುದ್ಧಕ್ಕೆ ಸನ್ನದ್ಧವಾದಂತಹ ಸಂದರ್ಭ. ದ್ರೋಣ ಪರಟಿಗ ಎಂಬ ವಾರ್ತೆಯ ಮುಖ ದಿಲ್ದಾಗ ಸೈನ್ಯದ ವಾಣಿಮುಖ ದಿಲ್ದಾಗ ಸೈನ್ಯದ ಕ್ಷಣಿಸಗಿದ ಭಾರತನು ಹರಿಯ ಸಾರಥ್ಯದಲ್ಲಿ ದ್ರೋಣರಿಗೆ ಎದುರಾಗುತ್ತಾನೆ. ಕಾಡಾಕಾಡಿ ಯುದ್ಧ ನಡೆಯುತ್ತದೆ. ಭಾರತ ಶರವರ್ಷವನ್ನೇ ಸುರಿಸಿದಂತಹ ಆ ಸಂದರ್ಭ. ಅರಸ ಕೇಳ ಕ್ಷಣದಿ ನಿರ್ಜರರ ಅರಸ ಸುತನ ಹವದ ವಿಶಿಖವೋ ಕುರುಬಲವ ಭೋರ್ ಗುಡಿಸೆ ಕುರುಬಲವ ಭೋರ್ ಗುಡಿಸೆ ವಿಪ್ರನು ಬೆರಗು ತಿಂತೆಂದ ಅರರೆ ನಮ್ಮಯ ಬಲದ ಬಾಹುಜರ್ಗ ಅರಿಶರಕ್ಕೆ ಭಯ ಪಡುವುದು ಚಿತವೇ ಸುರಪ ಸದನವು ರಣದುಳಲ್ಲಡೆ ದೊರಕಲ ಸದಳವು ದೊರಕಲ ಸದಳವು. ಯುದ್ಧದಲ್ಲಿ ಪಾರ್ಥನ ಎಲ್ಲ ಶರಗಳಿಗೂ ಪ್ರತಿಶರಗಳನ್ನು ಹೂಡಿ ಮೆರೆಯುತ್ತಿರುವ ದ್ರೋಣರನ್ನು ಕಂಡು ಭಯಭೀತನಾದವನಂತೆ ಕಂಡ ಪಾರ್ಥನನ್ನು ಉದ್ದೇಶಿಸಿ ಶ್ರೀಕೃಷ್ಣ ಈ ರೀತಿ ಹೇಳುತ್ತಾನೆ. ಕಲಶ ಜನ ಸಾಹಸಕ್ಕೆ ಕೃಷ್ಣನು ತಲೆಯ ತೂಗೋ ತಲ ಹೇಡಿಯಾದ ದೊಳಲು ಕೂವುದ ಸರಿಯಲ್ಲ ಹೇಡಿಯಂತದೊಳ್ ಅಳುಕುವುದು ಸರಿಯಲ್ಲ ನೋಡೆರಲೆಂದನ ದ್ರೋಣ ನೋಡೆರಲೆಂದನ ದ್ರೋಣ ಕಲಶ ಜನ ಸಾಹಸಕ್ಕೆ ಕೃಷ್ಣನು ತಲೆಯದು ಯುದ್ಧ ಮುಂದುವರಿಸಲು ಪಾರ್ಥನನ್ನು ಹುರಿದುಂಬಿಸುತ್ತಿರುವ ಶ್ರೀಕೃಷ್ಣನಲ್ಲಿ ದ್ರೋಣರು ಈ ರೀತಿ ಹೇಳುತ್ತಾರೆ. ಪರಮ ಪುರುಷನೆ ಕೇಳೋ ಪಾಥನೋಳರುಗಿದು ನಾನೆಲ್ಲ ಬಲ್ಲೆ ನೋಗ ಕರುಣ ಉಭಯದರಲ್ಲಿ ಸಮಗು ಕರುಣ ಉಭಯದರಲ್ಲಿ ಸಮ ನಿನಗೆ ನಿನಗಿರುವುದು ಎಂದು ನರನ ಸಾರಥಿಯಾಗಿ ಸರ್ವರಾಗಿ ದುರದಿ ಕೊಲಿಸುವುದಾವನೀತಿಯು ಶರಣರಲಿ ನೀಚೋಚ್ಚ ಭಾವವು ಪರಮ ಪುರುಷನ ಕೇಳು ಪಾತನೋಳರುಗಿದು ನಾನೆಲ್ಲ ಬಲ್ಲೆನೋ ಯುದ್ಧದಲ್ಲಿ ದ್ರೋಣರನ್ನು ಗೆಲ್ಲುವುದು ಸುಲಭ ಸಾಧ್ಯವಲ್ಲವೆಂದು ತಿಳಿದ ಶ್ರೀಕೃಷ್ಣನು ಯುದ್ಧ ಮಧ್ಯದಲ್ಲಿ ದ್ರೋಣರಿಗೆ ಕೇಳಿಸುವಂತೆ ಅಶ್ವತ್ಥಾಮ ಹತೋಹತಃ ಎಂದು ಗಟ್ಟಿಯಾಗಿ ಸುಳ್ಳು ಹೇಳಲು ಧರ್ಮಂಜನಲ್ಲಿ ಹೇಳುತ್ತಾನೆ. ಈ ವೇಳೆ ಅಶ್ವತ್ಥಾಮನೆಂಬ ಹೆಸರಿನ ಆನೆಯನ್ನು ಭೀಮ ಕೊಲ್ಲುತ್ತಾನೆ. ಅದನ್ನು ನೋಡಿ ಧರ್ಮಜ ಅಶ್ವತ್ಥಾಮ ಹತೋಹತಃ ಎಂದು ಹೇಳಿದ ಸಂದರ್ಭ ಧರ್ಮಜ ನುಡಿ ಕೇಳಿ ಕುಂಭಜ ಮರ್ಮ ಭೇದಿತ ಆಗಿ ಭೇದನಾಗಿ ಕದನದ ಕರ್ಮ ಸಾಂದನೂತ ಕದನದ ಕರ್ಮ ಸಾಂದನೂತ ತನ್ನೊಳು ಯೋಚಿಸಿದ ಗ ಪರ್ಮ ಪಾಂಡವರಲ್ಲಿ ಬಿಡೆಸ ಧರ್ಮದಲ್ಲಿ ಗೆಲಲೆಮ್ಮ ದೊರೆ ದುಷ್ಕರ್ಮಿಯಾಗಿ ಗಣಿತು ಪಾತಗೆ ಸುಕೃತ ಕೂಡಿಗುದು ಧರ್ಮ ಜನ ನುಡಿ ಕೇಳಿ ಕುಂಭಜ ಮರ್ಮ ಭೇದಿತನಾಗಿ ಕದನದ ಕರ್ಮ ಸಾಕೆಂದೇನು ತನ್ನೊಳು ಯೋಚಿಸಿದನು ವರ್ಮ ಪಾಂಡವರಲ್ಲಿ ಬಿಡೆ ಮಗನಾದ ಅಶ್ವತ್ಥಾಮ ಹತನಾದನೆಂಬ ವಾಣಿಯನ್ನು ಕೇಳಿ ಪುತ್ರಮೋಹದಿಂದ ದುಃಖಿತನಾಗಿ ಶಸ್ತ್ರಾಸ್ತ್ರಗಳನ್ನು ಬಿಸುಟು ಶರೀರವನ್ನು ಯುದ್ಧಭೂಮಿಯಲ್ಲಿ ಬಿಟ್ಟು ಅಶರೀರನಾಗಿ ಸ್ವರ್ಗಕ್ಕೆ ಹೋದಂತಹ ಸಂದರ್ಭ. ವಿಷಸಹಿತ ಬಾಣಗಳು ವಿಷಸಹಿತ ಬಾಣಗಳು ತನ್ನೆದೆಗೆ ಎಸೆದ ಓಲ ದ್ರೋಣ ವಿಷಸಹಿತ ಬಾಣಗಳು ತನ್ನೆದೆಗೆ ಎಸೆದ ಓಲ ದ್ರೋಣ ಧನುಷರ ಬಿಸುಟುವು ಧನುಷರ ಬಿಸುಟು ಕಾಂಚನ ರಥದಿ ಚಿತ್ರಾರ್ಪಿತನ ಭಾವದಲ್ಲಿ ಕಾಂಚನ ರಥದಿ ಚಿತ್ರಾರ್ಪಿತನ ಭಾವದಲ್ಲಿ ಅಸುರಗರ ಶ್ರೀಕೃಷ್ಣನ ಘ್ರಿಯ ವಸದಿ ಮಾನಸವಿಟ್ಟೋ ಕಾಯವ ವಸುದೆಯೊಳಗಿಡಾಡಿ ಸುರಮಂಡಲಕ್ಕೆ ತೆರಳಿದನು ಸುರಮಂಡಲಕ್ಕೆ ತೆರಳಿದನು ಕಳವೇನು ಖಡ್ಗದಿ ಈ ಸಂದರ್ಭದಲ್ಲಿ ದ್ರೋಣರ ಪ್ರಾಣವಿಲ್ಲದ ಕಾಯವನ್ನು ದೃಷ್ಟದ್ಯುಮ್ನನು ಸಿಟ್ಟಿನಿಂದ ಕಡಿದು ಹಾಕುತ್ತಾನೆ. ಖಂಡಿಸಲ್ಪಟ್ಟ ಗುರುಗಳ ಶರೀರವನ್ನು ನೋಡಿದಂತಹ ಪಾರ್ಥ ಈ ರೀತಿಯಲ್ಲಿ ರಣಭೂಮಿಯಲ್ಲಿ ದುಃಖಿಸ್ತಾನೆ. ಫಲ್ಗುಣನು ನೋಡುತ್ತ ಕುಂಭಜಾತನ ದೇಗ ಶೋಕದಿಳೆಯೊಳಗೆ ಬಿದ್ದ ಗುರು ಚೆಲುವ ಬಳಲು ತಲಿ ಶೋಕದೊಳಗಿಳೆಯೊಳಗೆ ಬಿದ್ದ ಗುರು ಚೆಲುವ ದೇಹವ ನೋಡಿ ನುಡಿದ ಸೇನಾಧಿಪತಿಯೇ ನೀ ಕೇಳೋ ನಮ್ಮಯ ಗುರು ಸೇನಾಧಿಪತಿಯ ನೀ ಕೇಳು ನಮ್ಮಯ ಗುರು ಗೈದಿರ್ಪೇ ಮಾನಸದೊಳಗಷ್ಟ ಪೀಠ ಮಾನಸದೊಳಗಷ್ಟ ಪದ್ಮ ಪೀಠದಿ ಕೃಷ್ಣ ಧ್ಯಾನದಲ್ಲಿ ಮೈ ಮರೆತ ಮುನಿಯ ಜ್ಞಾನದಲ್ಲಿ ಮೈ ಮರೆತ ಮುನಿಯ ಪಲುಗುಣನು ನೋಡುತ್ತ ದ್ರೋಣವಧೆಯ ವಿಚಾರವನ್ನರಿತ ಅಶ್ವತ್ಥಾಮ ಕಾದಾಟಕ್ಕೆ ಬಂದರೂ ಫಲಕಾರಿಯಾಗಲಿಲ್ಲ. ಕೊನೆಯಲ್ಲಿ ಜಯದ ಬೇರಿಯನ್ನು ಪಾಂಡವರು ಮೊಳಗಿಸಿದಂತಹ ಸಂದರ್ಭ. ಶ್ರೀರಮಣ ತಾನೇ ತಪಾರ್ಥ ಸಮೀರ ಸುತನನು ಕಾಣುದ ಸೇರಿತು ಎರುತ ಬೇರಿ ಹೊಡೆಸಿಗೆ ಮಗೆ ಜಯ ಕೈ ಸೇರಿದೆರುತ ಶಂಖ ಬೇರಿ ಕಹಾಳೆ ಧ್ವನಿಗಳು ಪಂಕಜ ಮಗನಿದಿರು ಆತನ ಕಿಂಕರರು ಗೈದರು ಬಲು ನಿಶಂಕೆಯಿಂದ ಕರದೊಳು ಪರಶು ಪಜ ಕುಜ ಧಾರಗೆ ಅರುಜನಿ ಭಕ್ತರ ಪುರವ ಮಗೆ ಭೂಷಣನ ಕುಮಾರ ಗಜಮದನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ ಆರತಿ ಬೆಳಗಿದೆ ಗಜಮುಖನ ಬಗೆ ಗಣಪಯ ಇದುವರೆಗೆ ಮಟ್ಪಾಡಿ ರಾಜಗೋಪಾಲಾಚಾರ್ಯ ವಿರಚಿತ ದ್ರೋಣ ಪರ್ವ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ರಾಮ ಸಾಲ್ಯಾನ್ ಮಂಗಲ್ಪಾಡಿ, ಮದ್ದಳೆ ಜಗದೀಶ ಮಂಗಲ್ಪಾಡಿ, ಚೆಂಡೆ ಕೃಷ್ಣ ಮಂಗಲ್ಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜತ್ತೊಟ್ಟಿ. ಯಕ್ಷಗಾನದ ಹಾಡುಗಳನ್ನು ಇದುವರೆಗೆ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಗಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆಯಾಗಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು, ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ.

ಶಿವೇ ಪಾಹಿ ಶಿವೇ ಪರಮ ಕಲ್ಯಾಣಿ, ಪಾಲಿಸೆಮ್ಮ ಪಾಪ ನೀಗಿ ಮಹಿಷ ಮರ್ದಿನಿ. ಪಾಹಿ ಶಿವೇ ಪಾಹಿ ಶಿವೇ ಪರಮ ಕಲ್ಯಾಣಿ, ಪಾಲಿಸೆಮ್ಮ ಪಾಪ ನೀಗಿ ಮಹಿಷ ಮರ್ದಿನಿ. ಈಗ ಕೇಳಿ ಬಿ ಕೆ ಸುಮಿತ್ರಾ ಅವರು ಹಾಡಿದ ಭಕ್ತಿಗೀತೆ.